ಶೈಕ್ಷಣಿಕ ಸಮೀಕ್ಷೆಯ ಅವಧಿ ಸೆಪ್ಟೆಂಬರ್ 1ರವರೆಗೆ ವಿಸ್ತರಿಸಿದ ಸರ್ಕಾರ. ಬೆಂಗಳೂರಿನಲ್ಲಿ ನಾಳೆ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆಗಳ ನಿರ್ಮಾಣ ಕುರಿತಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಸಭೆ. ಕೇರಳ ಗಡಿಭಾಗ ತಲಪಾಡಿಯಲ್ಲಿ ಬಸ್ ಅಪಘಾತ, ರಾಜ್ಯದ 6 ಮಂದಿ ಸಾವು. ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಒಆರ್ ನಟರಾಜ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೋಳಿ ಉದ್ಯಮ ಅನ್ನುವಂಥದ್ದು, ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ದೊಡ್ಡದಾದಂತಹ ಒಂದು ಉದ್ಯಮವಾಗಿದೆ. ನಮ್ಮ ಒಂದು ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ತುಂಬಾ ಅನುಕೂಲವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಇವತ್ತು ಏನು ಈ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿದೆಯೋ, ಇವರ ಪೋಷಕಾಂಶದ ಬೇಡಿಕೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ, ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕೋಳಿ ಸಾಕಾಣಿಕೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇದು ಕೇವಲ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಒಂದು ಆದಾಯದ ಪ್ರಮುಖವಾದಂತಹ ಮೂಲವೂ ಕೂಡ ಆಗಿದೆ ಮತ್ತು ಒಂದು ನಿಗದಿತವಾದಂತಹ ಆದಾಯವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಂದುಕೊಡಲಿಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ವೈಜ್ಞಾನಿಕ ಕೋಳಿ ಸಾಕಾಣಿಕೆಯ ಬಗ್ಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಡೀನ್ ಆಗಿರತಕ್ಕಂಥ ಡಾಕ್ಟರ್ ಒಆರ್ ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ಕಾರ. ಈ ಕೋಳಿ ಸಾಕಾಣಿಕೆಯ ಒಂದು ಪರಿಚಯವನ್ನು ಮಾಡಿಕೊಡಿ. ಈಗಾಗಲೇ ತಾವು ಹೇಳಿದಾಗೆ ಈ ಕೋಳಿ ಸಾಕಾಣಿಕೆ ಅಂದರೆ ಈ ಕುಕ್ಕಟ ಉದ್ಯಮ, ಕೋಳಿ, ಬಾತುಕೋಳಿ, ಗೌಜುಗನಕ್ಕಿ, ಟರ್ಕಿ ಕೋಳಿ, ಉಷ್ಣ ಪಕ್ಷಿ, ಆಸ್ಟ್ರಿಚ್ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ, ಎಮ್ಮು ಇತ್ಯಾದಿ ಎಲ್ಲದನ್ನು ಸೇರಿ ನಾವು ಕೋಳಿ ಉದ್ಯಮ ಅಂತ ಹೇಳ್ತೀವಿ. ಆದರೆ ಇವುಗಳಲ್ಲಿ 90%ಕ್ಕಿಂತ ಹೆಚ್ಚು ಭಾಗ ಕೋಳಿ. ಕೋಳಿನೇ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ಇದ್ರ ಬಗ್ಗೆ ಹೇಳೋದಾದ್ರೆ 20ನೇ ಶತಮಾನದ ನಂತರ ಕೋಳಿ ಸಾಕಾಣಿಕೆ ಪ್ರಾರಂಭ ಆಯ್ತು ಅಂತ ಹೇಳುತ್ತೆ ಒಂದು ಹಿಸ್ಟ್ರಿನ ನಾವು ನೋಡಿದ್ರೆ. ಹಾಗೆ 1957ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಇವತ್ತು ಈ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ದೇಶದ ಲಕ್ಷಾಂತರ ಜನರು ಇದರ ಉದ್ಯಮೆಯಲ್ಲಿ ಅವಲಂಬಿಸರಾಗಿದ್ದಾರೆ. ಅದರಲ್ಲೂ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳಿದ್ರೆ ಈಗ ನಮ್ಮ ಬೆಳವಣಿಗೆ ಪೋಷಕಾಂಶ ಬೇಕು ಅಂತ ಹೇಳಿ ಹಾಗೆ ಹೆಚ್ಚು ನಂಬಿದ್ದಾರೆ. ಈ ಆಹಾರ ಭದ್ರತೆಯನ್ನು ಒದಗಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮತ್ತೆ ಇದಕ್ಕೆ ಒಂದು ಪ್ರಯೋಜನ ಈ ಕೋಳಿ ಉದ್ಯಮದಲ್ಲಿ ಅಂತ ಅಂದ್ರೆ ಕಡಿಮೆ ಜಾಗ, ನೀರು, ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲೂ ಸಹ ಹೆಚ್ಚು ಹೆಚ್ಚು ಜನರು ಈ ಉದ್ಯಮನ ತಗೋಬಹುದಾಗಿದೆ. ಮತ್ತೆ ಇನ್ನ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಕೋಳಿ ಸಾಕಾಣಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ವಿಶ್ವಮಟ್ಟದ ಗುಣಮಟ್ಟ ಹೊಂದಿರುವಂಥ ತಳಿಗಳ ಲಭ್ಯ ನಮ್ಮಲ್ಲಿದೆ, ಉತ್ತಮ ನಿರ್ವಹಣಾ ವಿಧಾನಗಳಿದೆ, ಮತ್ತು ಮಾರಾಟ ಸೌಕರ್ಯ ಇರೋದ್ರಿಂದ ಈ ಉದ್ಯಮ ದಿನೇ ದಿನೇ ಅಭಿವೃದ್ಧಿಗೊಳ್ತಾ ಹೋಗ್ತಾ ಇದೆ. ಮತ್ತು ಇನ್ನು ನಮ್ಮ ದೇಶ ಈ ಮೊಟ್ಟೆ ಉತ್ಪಾದನೆಯಲ್ಲಿ 3ನೇ ಸ್ಥಾನ ಮತ್ತು ಕೋಳಿ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಪಡೆದಿದೆ. ಉತ್ತಮ ಜಾತಿ ಕೋಳಿಗಳಿಂದ ಅಧಿಕ ಮೊಟ್ಟೆ ಮತ್ತು ಮಾಂಸನ ನಾವು ಪಡಿತಾ ಇದ್ದೀವಿ ಈ ದಿನ. ಮತ್ತು ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿ ನೈಸರ್ಗಿಕ ಸಂಪತ್ತು, ಮಾನವ ಶಕ್ತಿ, ಮತ್ತು ಅತ್ಯುತ್ತಮ ಗುಣಮಟ್ಟದ ಆಹಾರ, ಉತ್ತಮ ಕೋಳಿ ಮರಿಗಳ ಲಭ್ಯತೆ ಇರೋದ್ರಿಂದ, ಮತ್ತು ಹಾಗೆ ಔಷಧಿ ಮತ್ತು ತಾಂತ್ರಿಕ ಪರಿಣಿತರ ಲಭ್ಯತೆಯಿಂದ ಕೋಳಿ ಸಾಕಾಣಿಕೆಯಲ್ಲಿ ನಾವು ನಮ್ಮ ರಾಜ್ಯ ಗಣನೀಯ ಸಾಧನೆ ಕಂಡಿದೆ. ಮತ್ತು ನಮ್ಮ ರಾಜ್ಯ ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಕೋಲಾರ ಜಿಲ್ಲೆಗಳು ಮಾಂಸದ ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚು ಪ್ರಖ್ಯಾತಿಯಾಗಿದ್ದರೆ, ಇನ್ನು ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಮತ್ತು ಕೊಪ್ಪಳ ಇವು ಮೊಟ್ಟೆ ಕೋಳಿ ಸಾಕಾಣಿಕೆಗೆ ಪ್ರಸಿದ್ಧಿಯಾಗಿದೆ. ಎಷ್ಟು ವಿಧದ ಕೋಳಿಗಳನ್ನು ಸಾಕಾಣಿಕೆಯನ್ನ ಮಾಡಬಹುದು ನೋಡಿ? ಪ್ರಮುಖವಾಗಿ ಮಾಂಸದ ಕೋಳಿ ಸಾಕಾಣಿಕೆ ಅಂದ್ರೆ ನೀವು ಕೇಳಿರ್ಬೋದು, ಬ್ರಾಯ್ಲರ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಹಾಗೆ ಮೊಟ್ಟೆ ಕೋಳಿ ಸಾಕಾಣಿಕೆ ಲೇಯರ್ ಫಾರ್ಮಿಂಗ್ ಅಂತ ಹೇಳಿ, ಮತ್ತೆ ಇನ್ನ ಈ ನಾಟಿ ಕೋಳಿ ಸಾಕಾಣಿಕೆ ಅಥವಾ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಾವು ಸುಧಾರಿತ ಹಿತ್ತಲ ಕೋಳಿ ಸಾಕಾಣಿಕೆ ಅಂತಲೂ ಸಹ ನಾವು ಹೇಳ್ತೀವಿ. ಗಿರಿರಾಜ, ಸುಣ್ಣದಾರ ಇವನ್ನೆಲ್ಲ ನಾಟಿ ಕೋಳಿನ ಸಾಕಾಣಿಕೆ ಮಾಡೋದಾಗ, ಹಾಗೆ ಈ 3 ವಿಧದಲ್ಲಿ ನಾವು ಕೋಳಿ ಸಾಕಾಣಿಕೆನ ಮಾಡ್ಬೋದು. ಇನ್ನ ವಾಣಿಜ್ಯ ಪ್ರಮಾಣದಲ್ಲಿ 2 ಉದ್ದೇಶಕ್ಕಾಗಿ ಅತಿ ಹೆಚ್ಚಾಗಿ ಕೋಳಿ ಸಾಕಾಣಿಕೆ ನಡೀತಾ ಇದೆ. ಒಂದು ಮಾಂಸಕ್ಕಾಗಿ ಅಂದ್ರೆ ಬ್ರಾಯ್ಲರ್ ಫಾರ್ಮಿಂಗ್, ಇದನ್ನ 1 ದಿನದ ಮರಿ ತಂದು 6 ವಾರದವರೆಗೂ ಸಾಕಾಣಿಕೆ ಮಾಡಿ ಮಾರುಕಟ್ಟೆ ಮಾಡ್ತಾರೆ. ಮತ್ತೆ ಇನ್ನು ಮೊಟ್ಟೆ ಕೋಳಿ ಸಾಕಾಣಿಕೆ ಲೇಯರ್ ಫಾರ್ಮಿಂಗ್ ಅಲ್ಲಿ 1 ದಿನದ ಮರಿ ತಂದು 72ನೇ ವಾರದವರೆಗೂ ಸಾಕಾಣಿಕೆ ಮಾಡಿ ಅದು 310-330 ಮೊಟ್ಟೆಗಳನ್ನ ಇಡುತ್ತೆ ಒಂದು ಕೋಳಿ ಈ ಅವಧಿನಲ್ಲಿ. ಈ ತರದ ಒಂದು ವಾಣಿಜ್ಯ ಕೋಳಿ ಉದ್ಯಮ ನಮ್ಮಲ್ಲಿ ನಡೀತಾ ಇದೆ. ಈ ಎಷ್ಟು ವಿಧವಾದಂತಹ ಕೋಳಿ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ? ಈಗ ನೋಡಿ, ಕೋಳಿಗಳನ್ನು ನಾವು ಇವುಗಳ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಮತ್ತು ಮೊಟ್ಟೆ ತಳಿ, ಮಾಂಸದ ತಳಿ, ವಿವಿಧ ಉದ್ದೇಶ ತಳಿ ಅಂತ ನಾವು ವಿಂಗಡಿಸ್ಬೋದು. ಇನ್ನು ಈ ಮಾಂಸದ ತಳಿಗೆ ಬಂದರೆ, ಈ ತಳಿಗಳು ನಾನು ಈಗಾಗಲೇ ಹೇಳಿದೆ, ಕೇವಲ ಮಾಂಸ ಉತ್ಪಾದನೆಗೆ ಮಾತ್ರ ಸಾಕಣೆ ಮಾಡಲಾಗ್ತಾ ಇದೆ. ಮತ್ತು ಕೇವಲ 5-6 ವಾರಗಳಲ್ಲಿ ಅವು 3 ಕೆಜಿ 200 ಗ್ರಾಮಿಂದ 3 ಕೆಜಿ 800 ಗ್ರಾಮ್ವಷ್ಟು ಮೇವನ್ ತಿಂದು ಸರಿಸುಮಾರು 1 ಕೆಜಿ 800 ಗ್ರಾಮಿಂದ 2.2 ಕೆಜಿಯಷ್ಟು ದೇಹದ ತೂಕನ ಪಡಿತವೆ. ಸಾಮಾನ್ಯವಾಗಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರೋ ತಳಿಗಳು ಅಂದರೆ ಕಾಬ್ ಅಂತ ಇದೆ, ಅಬರ್ಡ್, ರಾಸ್, ಅನಾಕ್ ಮುಂತಾದವನ್ನು ನಾವು ನೋಡ್ಬೋದು. ಇನ್ನು ಮೊಟ್ಟೆ ಕೋಳಿ ತಳಿಗಳು ಅಂತ ಅಂದರೆ, ಈ ಕೋಳಿಗಳು ಹೆಸರಿಗೆ ಹೇಳಿದ ಹಾಗೇನೆ ಅಧಿಕ ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯ ಹೊಂದಿದ್ದು ಕಡಿಮೆ ದೇಹ ತೂಕ ಹೊಂದಿರ್ತವೆ, ಬಾಡಿ ವೈಟ್ ಕಡಿಮೆ ಇರುತ್ತೆ. ಈಗಿನ ಸುಧಾರಿತ ತಳಿಗಳು ಏನಪ್ಪ ಅಂತಂದರೆ, ಇತ್ತೀಚಿನ ವರ್ಷಗಳಲ್ಲಿ 16-18ನೇ ವಾರದಲ್ಲಿ ಮೊಟ್ಟೆ ಇಡಲು ಪ್ರಾರಂಭ ಮಾಡಿ 72ನೇ ವಾರದವರೆಗೂ 290-310 ಮೊಟ್ಟೆಗಳನ್ನು ನಾವು ಇವುಗಳಿಂದ ಪಡಿಬೋದು. ಈ ಕೋಳಿಗಳು 1 ಕೆಜಿ 800 ಗ್ರಾಮ್ನಷ್ಟು ಮೇವನ್ ತಿಂದು ಸುಮಾರು 12 ಮೊಟ್ಟೆಗಳನ್ನು ಕೊಡುವಂತ ಸಾಮರ್ಥ್ಯಗಳನ್ನು ಹೊಂದಿರ್ತವೆ. ಮತ್ತೆ ನಮ್ಮ ದೇಶದಲ್ಲಿ ಈಗ ಪ್ರಚಲಿತವಾಗಿರುವಂತಹ ಮೊಟ್ಟೆ ತಳಿಗಳು ಅಂದ್ರೆ ಬ್ಯಾಬ್ಕಾಕ್, ಡಿ ಕಾಲ್ಬ್, ಐಲೈನ್, ಐಸೆಕ್ಸ್, ಬೊವಾನ್ಸ್ ಮುಂತಾದ ತಳಿಗಳನ್ನು ನಾವು ನೋಡಬಹುದು. ಮತ್ತೆ ಸುಧಾರಿತ ಹಿತ್ತಲ ಕೋಳಿ ತಳಿಗಳು ಅಂತಂದ್ರೆ ಎಲ್ಲ ರೈತರಿಗೆಲ್ಲ ಗೊತ್ತಾ ಇದೆ, ಇದು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರುವಂತದ್ದು. ಈ ತಳಿಗಳಿಂದ ಉತ್ತಮ ಗುಣಮಟ್ಟದ ಮಾಂಸ ಮತ್ತು ಮೊಟ್ಟೆನ ಪಡಿಬೋದು. ಇವು ಒಳ್ಳೆ ಗಟ್ಟಿ ಮುಟ್ಟಾಗಿದ್ದು ಅಂದರೆ ಸ್ವರ್ಣಧಾರ ಮತ್ತು ಗಿರಿರಾಜ ಅಂತ ಏನು ಹೇಳ್ತೀವಿ. ಅಧಿಕ ರೋಗ ಪ್ರತಿರೋಧಕ ಶಕ್ತಿ ಹೊಂದಿರೋದ್ರಿಂದ ಈ ಪ್ರಭೇದ ಯಾವುದೇ ಪ್ರದೇಶದಾಗಲಾಗಲಿ ಹವಾಮಾನಕ್ಕಾಗಲಿ ಹೊಂದ್ಕೊಳ್ತವೆ. ಇವುಗಳನ್ನು ಮನೆ ಹಿತ್ತಲಲ್ಲಿ, ಬಯಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಮಾಡತಕ್ಕಂತಹ ಸುಧಾರಿತ ಕೋಳಿಯ ತಳಿಗಳು ಯಾವ್ಯಾವಿದ್ದಾವೆ? ನಾನಾಗಲೇ ಹೇಳಿದಾಗೆ ಗಿರಿರಾಜ ಮತ್ತು ಸ್ವರ್ಣಧಾರ ಇದು ಕುಕ್ಕಟ ವಿಜ್ಞಾನ ವಿಭಾಗ, ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳೆ ಬೆಂಗಳೂರು, ಇವರು ಮಾಂಸಕ್ಕೆ ಮತ್ತು ಮೊಟ್ಟೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಇನ್ನು ಗ್ರಾಮಶ್ರೀ, ಕೃಷ್ಣಪ್ರಿಯ ಮತ್ತು ಗ್ರಾಮಲಕ್ಷ್ಮಿ ಅಂತ ಹೇಳಿ ಕೇರಳ ಕೃಷಿ ವಿಶ್ವವಿದ್ಯಾನಿಲಯದವರು ಹೊರಗಡೆ ತಂದಿದ್ದಾರೆ. ಮತ್ತೆ ವನರಾಜ ಗ್ರಾಮ ಪ್ರಿಯ ಅಂತ ಹೇಳಿ ಕುಕ್ಕಟ ಯೋಜನಾ ನಿರ್ದೇಶನಾಲಯ ರಾಜೇಂದ್ರ ನಗರ ಹೈದರಾಬಾದ್ ಆಂಧ್ರಪ್ರದೇಶ ಇವರು ಹೊರಗಡೆ ತಂದಿದ್ದಾರೆ. ರಾಜಶ್ರೀ ಅಂತ ಹೇಳಿ ಕುಕ್ಕಟ ವಿಜ್ಞಾನ ವಿಭಾಗ ಪಶುವೈದ್ಯಕೀಯ ಕಾಲೇಜು ರಾಜೇಂದ್ರ ನಗರ ಹೈದರಾಬಾದ್ ಇವರು ಹೊರಗಡೆ ತಂದಿದ್ದಾರೆ. ಮತ್ತೆ ನಮ್ಮ ರಾಜ್ಯದಲ್ಲೇ ಇರುವಂತಹ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇವರು ಕಾವೇರಿ ಅನ್ನುವಂತ ತಳಿನ ಹೊರಗಡೆ ತಂದಿದ್ದಾರೆ. ಇದು ಮಾಂಸ ಮತ್ತು ಮೊಟ್ಟೆಗೆ ಹೆಸರುವಾಸಿಯಾದಂತ ತಳಿ. ಮತ್ತೆ ಇನ್ನ ತಮಿಳುನಾಡು ಪಶುವೈದ್ಯಕೀಯ ಮತ್ತು ಪಶು ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಚೆನ್ನೈ ಇವರು ನಂದನಂ ಅನ್ನುವಂತ ತಳಿನ ಹೊರಗಡೆ ತಂದಿದ್ದಾರೆ. ಇವಿಷ್ಟು ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತಹ ಸುಧಾರಿತ ಕೋಳಿಯ ತಳಿಗಳು. ತಾವಾಗ್ಲೇ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತ ಈ ಸ್ವರ್ಣಧಾರ ಮತ್ತೆ ಗಿರಿರಾಜ ಅಂತ ಹೇಳಿ, ಈ ಸ್ವರ್ಣಧಾರ ಮತ್ತೆ ಗಿರಿರಾಜ ಮತ್ತು ಈ ದೇಸಿ ಕೋಳಿ ತಳಿಗಳು, ಇವುಗಳ ನಡುವಿನ ಹೋಲಿಕೆ ಮತ್ತೆ ವ್ಯತ್ಯಾಸಗಳು ಏನಿರುತ್ತೆ? ಈಗ ನೋಡಿ, ನಾಟಿ ಕೋಳಿ ನಾಟಿ ಕೋಳಿ ತರನೇ ಸಾಕೋದು ಗಿರಿರಾಜ ಮತ್ತೆ ಸ್ವರ್ಣಧಾರ ಅಂತ ಹೇಳ್ತೀವಿ. ಗಿರಿರಾಜ ಸ್ವರ್ಣಧಾರ ಕೊಡಬೇಕಾದ್ರೆ ನಾವು ರೈತರಿಗೆ ಏನ್ ಹೇಳ್ತೀವಿ, ಒಂದು 3-4 ವಾರ ಬೆಚ್ಚಗಿನಿರುವಂತ ವಾತಾವರಣದಲ್ಲಿ ಇಟ್ಟು ನಂತರ ನಾಟಿ ಕೋಳಿ ತರ ಹೊರಗಡೆ ಬಿಟ್ಟು ಸಾಕಬೇಕು ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಸಾಕಾಣಿಕೆ ಕೇಂದ್ರದಲ್ಲಿ 3-4 ವಾರದ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿ ಅಂತ ಹೇಳ್ತೀವಿ. ಇವುಗಳ ಒಂದು ಉತ್ಪಾದನಾ ಸಾಮರ್ಥ್ಯ ಅಂದ್ರೆ ಗುಣಲಕ್ಷಣಗಳು ಹೇಳ್ಬೇಕು ಅಂದ್ರೆ, ಈ ನಾಟಿ ಕೋಳಿ ಒಂದು 8 ವಾರದಲ್ಲಿ ಅಂದ್ರೆ 2 ತಿಂಗಳಲ್ಲಿ 600-700 ಗ್ರಾಮ್ ಅಷ್ಟು ತೂಕ ಬಂದ್ರೆ, ಗಿರಿರಾಜ ಒಂದು 1600 ಗ್ರಾಮ್ನಷ್ಟು 1.6 kg ಅಷ್ಟು ಬರುತ್ತೆ. ಮತ್ತೆ ಸ್ವರ್ಣಧಾರ 1000-1100 ಗ್ರಾಮ್ ಅಷ್ಟು ಅಂದ್ರೆ 1-1.1 kg ಅಷ್ಟು ತೂಕ ಬರುತ್ತೆ. ಮತ್ತೆ ಇನ್ನ ಮೊಟ್ಟೆ ಉತ್ಪಾದನೆ ಹೋಲಿಸೋದಾಯ್ತು ಅಂತ ಅಂದ್ರೆ, 1 ವರ್ಷದಲ್ಲಿ ನಮ್ಮ ನಾಟಿ ಕೋಳಿ 60-70 ಮೊಟ್ಟೆ ಇಟ್ಟರೆ ಗಿರಿರಾಜ 140-150 ಮೊಟ್ಟೆನ ಇಡುತ್ತೆ, ಸ್ವರ್ಣಧಾರ 180-200 ಮೊಟ್ಟೆಗಳನ್ನ ಇಡ್ಬೋದು. ಮತ್ತೆ ಸರಾಸರಿ ಮೊಟ್ಟೆ ತೂಕನ ತಗೊಂಡ್ರೆ ನಮ್ಮ ನಾಟಿ ಕೋಳಿ ಮೊಟ್ಟೆಗಳು ಒಂದು 50 ಗ್ರಾಮ್ ಅಷ್ಟು ತೂಕ ಬರ್ಬೋದು, ಗಿರಿರಾಜ 60 ಗ್ರಾಮ್ನಷ್ಟು, ಸ್ವರ್ಣಧಾರ 50-60 ಗ್ರಾಮ್ನಷ್ಟು ತೂಕ ಬರ್ಬೋದು. ಇನ್ನ ವಯಸ್ಕ ತೂಕ ಅಂದ್ರೆ ಕೋಳಿಗಳು ಬಲ್ತ ನಂತರ ಅವರು ತೂಕ ಅಂದ್ರೆ, ಉಂಜ ಈಗ ನಮ್ಮ ನಾಟಿ ಕೋಳಿ ಉಂಜ ಏನಪ್ಪ ಅಂದ್ರೆ 2-2.5 kg ತೂಕ ಬಂದ್ರೆ, ಅದೇ ಗಿರಿರಾಜ 5-6 kg ಅಷ್ಟು ತೂಕ ಬರುತ್ತೆ. ಮತ್ತೆ ಸ್ವರ್ಣಧಾರ 3.5-4 kg ಅಷ್ಟು ತೂಕ ಬರ್ಬೋದು. ಇನ್ನು ಹೆಣ್ಣು ಕೋಳಿ ಎಂಟೆ ಅಂತ ನಾವೇನು ಹೇಳ್ತೀವಲ್ಲ, ಇದು ದೇಸಿ ಕೋಳಿ 1.5-1.75 kg ಅಷ್ಟು ತೂಕ ಬಂದ್ರೆ, ಗಿರಿರಾಜ 1.5-4 kg ಅಷ್ಟು ತೂಕ ಬರ್ಬೋದು. ಮತ್ತೆ ಸ್ವರ್ಣಧಾರ 2.5-3 kg ಅಷ್ಟು ತೂಕ ಬರ್ಬೋದು. ಈ ಕೋಳಿಗಳನ್ನ ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೋಳಿಗಳ ವಸತಿ ಮತ್ತೆ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಈಗ ನೋಡಿ, ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ಜೀವನ ಸಾಗಿಸಲು ಬೆಚ್ಚನಾಗಿರುವಂತ ಮನೆ ಅವಶ್ಯಕತೆ ಇರುತ್ತೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅದೇ ತರ ಕೋಳಿಗಳಿಗೂ ಸಹ ವೈಜ್ಞಾನಿಕವಾಗಿ ನಿರ್ಮಿಸಿರುವಂತ ವಸತಿ ಅವಶ್ಯಕತೆ ಇರುತ್ತೆ. ಜೊತೆಗೆ ಕೋಳಿ ಸಾಕಾಣಿಕೆನಲ್ಲಿ ವಸತಿ ಮತ್ತು ಕೋಳಿ ಮನೆಯ ನಿರ್ಮಾಣ ಈ ಲಾಭನ ನಿರ್ಧರಿಸುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಮುಖ ಅಂಶನೇ ಅಂತಲೇ ಹೇಳ್ಬೋದು. ಸಣ್ಣ ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕುವಂಥವ್ರು ಅಥವಾ ಈ ಗಿರಿರಾಜ ಸ್ವರ್ಣಧಾರ ಸಾಕುವಂಥವ್ರು ಕಡಿಮೆ ಕಟ್ಟಿನಲ್ಲಿ ಇತ್ತಲೆಲ್ಲ ಇರುವಂಥ ಜಾಗ, ಕೊಟ್ಟಿಗೆ ಒಂದು ಭಾಗ ಅಥವಾ ಚಿಕ್ಕ ರೂಪದ ಶೆಡ್ಗಳನ್ನು ಮಾಡ್ಕೊತಾರೆ. ಆದರೆ ಹೆಚ್ಚಿನ ಸಂಖ್ಯೆನಲ್ಲಿ ವಾಣಿಜ್ಯ ರೂಪದಲ್ಲಿ ನಾವು ಸಾಕೋದಾಯಿತು ಅಂತಂದರೆ, ರೈತರು ಹೆಚ್ಚು ಹಣ ವ್ಯಯ ಮಾಡಿ ಆಧುನಿಕ ವಸತಿನ ನಾವು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ವೈಜ್ಞಾನಿಕ ಆಧಾರದ ಮೇಲೆ ಸರಾಗವಾದ ಗಾಳಿ ಬೆಳಕು ಆಶ್ರಯ ನೀಡುವಂಥ ಮನೆಗಳನ್ನು ಸ್ಥಳೀಯವಾಗಿ ದೊರೆಯುವಂಥ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ನಾವು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮನೆ ನಿರ್ಮಾಣ ಮಾಡಬೇಕಾದ್ರೆ ಆದಷ್ಟು ನಾವು ಪಶುವೈದ್ಯರ ಅಥವಾ ಕುಕ್ಕಟ ತಜ್ಞರ ಸಲಹೆಯನ್ನು ಪಡೆಯೋದು ಅತಿ ಮುಖ್ಯವಾದ್ದು. ಯಾಕೆಂದ್ರೆ ಮನೆಯ ಅಳತೆ ಮತ್ತು ಸಾಕ ಬಯಸುವಂಥ ಕೋಳಿಗಳ ಸಂಖ್ಯೆನ ಅವಲಂಬಿಸಿರುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಮನೆಯನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಈ ಕೋಳಿ ಸಾಕಾಣಿಕೆಯಲ್ಲಿ ಯಾವ್ಯಾವ ಪದ್ಧತಿಗಳು ಲಭ್ಯ ಇದ್ದಾವೆ? ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ವಾಣಿಜ್ಯವಾಗಿ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮತ್ತು ಲೇಯರ್ ಕೋಳಿ ಸಾಕಾಣಿಕೆ ಅಂತ ಹೇಳಿದೆ. ಈ ಮೊದಲನೇದಾಗಿ ದಪ್ಪ ಸತ್ತೆ ವಿಧಾನ ಅಂತ ಹೇಳ್ತೀವಿ, ಅಂದರೆ ಡೀಪ್ ಲಿಟ್ರ ಸಿಸ್ಟಮ್. ಸುಲಭ ಹೇಳೋದು ಅಂತ ಅಂದರೆ ನೆಲದ ಮೇಲೆ ಸಾಕುವಂಥ ಪದ್ಧತಿ. ಸಾಮಾನ್ಯವಾಗಿ ನಾಟಿ ಕೋಳಿಗಳಿಗೆ ಈ ಪದ್ಧತಿ ಅತಿ ಹೆಚ್ಚು ಸೂಕ್ತ. ಮತ್ತು ಈ ಪದ್ಧತಿಯಲ್ಲಿ ಸಾಕುವಂಥ ಮನೆಯಲ್ಲಿ 3-4 inches ನಾವು ದಪ್ಪ ಭತ್ತದ ಒಟ್ಟು ಮರದ ಒಟ್ಟು ಪುಡಿ ಮಾಡಿದ ಮೆಕ್ಕೆಜೋಳದ ಇಟ್ಟು ಈ ಥರದನ್ನು ಹಾಸಿಗೆ ರೂಪದಲ್ಲಿ ಹಾಕ್ಬಿಟ್ಟು ನಾವು ಇದರಲ್ಲಿ ಕೋಳಿಗಳನ್ನು ಬಿಡ್ತೀವಿ. ಈ ಪದ್ಧತಿನಲ್ಲೇ ನಾವು ಮಾಂಸದ ಕೋಳಿನ ಸಹ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಧಾನ ಅಂದ್ರೆ ಪಂಜರದ ಪದ್ಧತಿ ಅಥವಾ ಕೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಪದ್ಧತಿನಲ್ಲಿ ಕೋಳಿಗಳನ್ನು ಪಂಜರದಲ್ಲಿಟ್ಟು ಸಾಕಾಣಿಕೆ ಮಾಡೋದು. ಈ ಪದ್ಧತಿಯಲ್ಲಿ ಮೊಟ್ಟೆ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ. ಯೂಶಲಿ ಬೆಳೆಯುವ ಹಂತದಲ್ಲಿ ಮೊಟ್ಟೆ ಕೋಳಿಗಳನ್ನ 8-18 ವಾರದಲ್ಲಿರುವಂತ ಸಮಯದಲ್ಲಿ ಪ್ರತಿ ಕೋಳಿಗೆ 45 ಚದುರ ಅಂಗುಲ ಜಾಗನ ಸ್ಥಳಾವಕಾಶನ ಕೊಡ್ತೀವಿ. ಅದೇ ಮೊಟ್ಟೆ ಇಡುವಂತ ಹಂತದಲ್ಲಿ 18-72 ವಾರ ವಯಸ್ಸಿನಲ್ಲಿ ಪ್ರತಿ ಕೋಳಿಗೆ 70 ಚದರ ಅಂಗುಲದಷ್ಟು ಸ್ಥಳಾವಕಾಶ ಪಂಜರದಲ್ಲಿ ಕಲಿಸಬೇಕಾಗುತ್ತೆ. ಸುಲಭವಾಗಿ ಹೇಳಬೇಕು ಅಂದರೆ 15 ಅಂಗುಲ ಉದ್ದದ ಪಂಜರದಲ್ಲಿ ಒಂದು 4 ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಈ ಕೋಳಿ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಎಂತಹ ಸೂಕ್ತವಾದಂತಹ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಬೇಕು? ಇದು ತುಂಬಾ ಮುಖ್ಯವಾದ್ದು. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡಲು ನಾವು ಸ್ಥಳನ ಆಯ್ಕೆ ಮಾಡ್ಕೊಳ್ಳೋದು ಅತಿ ಮುಖ್ಯವಾದ್ದು. ಆದಷ್ಟು ಎತ್ತರದ ಪ್ರದೇಶದಲ್ಲಿ, ಅಂದ್ರೆ ಎತ್ತರ ಅಂತ ಅಂದ್ರೆ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಮಾಡಬೇಕು ಅಂತಲ್ಲ, ಸ್ವಲ್ಪ ನಮ್ಮಲ್ಲಿ ಇರುವಂತ ಜಾಗದಲ್ಲಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಮಳೆ ಮತ್ತು ಜೋಗು ನೀರು ಬಸಿದು ಹೋಗುವಂತ ಇರುವಂತ ಜಾಗ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಉತ್ತಮ ಗಾಳಿ ಮತ್ತು ಬೆಳಕು ಬರುವಾಗಿರ್ಬೇಕು. ಅದಕ್ಕೆ ನಾವು ಹೇಳ್ತೀವಿ ಕೋಳಿ ಶೆಡ್ಡಿನ ಉದ್ದನೆ ಭಾಗ ಪೂರ್ವ ಪಶ್ಚಿಮ ದಿಕ್ಕಲ್ಲಿರ್ಬೇಕು ಅಂತ ಹೇಳಿ. ಮತ್ತೆ ನೀರು ಮತ್ತು ವಿದ್ಯುತ್ ಶಕ್ತಿ ಸೌಲಭ್ಯ ಹೊಂದಿರಬೇಕು. ಮತ್ತೆ ರಸ್ತೆ ಸಂಪರ್ಕ ಹೊಂದಿರಬೇಕು. ಏನಕಪ್ಪ ಅಂದ್ರೆ ಮೇವು ಮತ್ತು ಕೋಳಿಗಳನ್ನು ಸುಲಭವಾಗಿ ಸಾಕಿಸೋ ರೀತಿ ಇರಬೇಕಾಗುತ್ತೆ. ಈ ಹಿತ್ತಲಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು? ಈಗ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ, ಮನೆ ಹಿಂಭಾಗದಲ್ಲಿ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಫ್ರೀ ರೇಂಜ್ ಸಿಸ್ಟಮ್ ಆಫ್ ರೇರಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಕೋಳಿಗಳನ್ನು ನೆಲದ ಮೇಲೆ ಬಿಟ್ಟು ಸಾಕಲಾಗುತ್ತೆ. ಯಾವುದೇ ರೀತಿಯ ಬಂಧನ ಅಥವಾ ನಿಗ್ರಹಕ್ಕೆ ಕೋಳಿಗಳು ಒಳಗಾಗೋದಿಲ್ಲ. ಮತ್ತೆ ಮುಕ್ತವಾಗಿ ಅಗಲವಾದ ವ್ಯಾಪ್ತಿಯಲ್ಲಿ ಓಡಾಡ್ಕೊಂಡು ಮೇವು ತಿನ್ಕೊಂಡು ಬಿಸಿಲು ಮತ್ತೆ ಮಳೆಗಾಳಿಯಿಂದ ರಕ್ಷಿಸಕ್ಕೋಸ್ಕರ ಒಂದು ಕಚ್ಚಾ ಮನೆನ ನಿರ್ಮಾಣ ಮಾಡಿರ್ತಾರೆ, ಒಂದು ಶೆಡ್ ತರ. ಈ ಮೊಟ್ಟೆ ಆಕಳು ಮರಿಗಳಿಗೆ ಕಾವು ಕೊಡಲು ಪದೇ ರೀತಿ ಮತ್ತೆ ಅಥವಾ ಬುಟ್ಟಿಗಳನ್ನ ಇಟ್ಟು ಇದ್ ಮಾಡ್ತಾರೆ. ಇಲ್ಲಿ ರಾತ್ರಿ ಹೊತ್ತು ಕೋಳಿಗಳನ್ನು ಮನೆಯೊಳಗೆ ಇಡೋದಕ್ಕೆ ಬಿಟ್ಟು ಹಗಲು ಹೊತ್ತಲ್ಲಿ ಹೊರಗಡೆ ಮೇಯಕ್ಕೆ ಬಿಡ್ತಾರೆ. ಆಮೇಲೆ ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಮೇವನ್ನು ಇವಕ್ಕೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಇತ್ತೀಚೆಗೆ ಈ ಗುತ್ತಿಗೆ ಆಧಾರದಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಆ ಒಂದು ಪದ್ಧತಿಯು ಕೂಡ ಚಾಲ್ತಿಯಲ್ಲಿದೆ. ಇದ್ರ ಬಗ್ಗೆ ಒಂದಷ್ಟು ತಿಳಿಸಿ. ಹೌದು, ನೋಡಿ, ಅನೇಕ ವರ್ಷಗಳಿಂದ ಕೃಷಿ ನಮ್ಮ ಆದಾಯ ಮೂಲವನ್ನು ನಂಬ್ಕೊಂಡು ಬಂದಿದ್ದಾರೆ ರೈತರು. ಇಂದು ಅನೇಕ ಸಮಸ್ಯೆಗಳನ್ನ ಈ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎದುರಿಸ್ತಾ ಇರೋದು ನಾವು ನೋಡ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರು ಮಿಶ್ರ ಬೇಸಾಯ, ಸಮಗ್ರ ಬೇಸಾಯ ಪದ್ಧತಿಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಆರ್ಥಿಕ ದಾಸ್ಯದಿಂದ ಇದು ಅವ್ರನ್ನ ಮುಕ್ತ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು, ಮುಕ್ತಿ ಕೊಡ್ತಾ ಇದೆ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ನಿಶ್ಚಿತ ಮಾರುಕಟ್ಟೆ ಮತ್ತೆ ಆದಾಯ ತಂದು ಕೊಡುವಂತ ಪಶುಪಾಲನೆ ಚಟುವಟಿಕೆ ಆದ ಇದು ಒಂದು ಏನಪ್ಪ ಅಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ಕೋಳಿ ಸಾಕಾಣಿಕೆಯನ್ನ ಕೆಲವರು ಅಳವಡಿಸಿಕೊಂಡು ಆರ್ಥಿಕ ಪ್ರಗತಿನ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇರ್ಬೋದು. ಇಂತಹ ಗುತ್ತಿಗೆ ಆಧಾರದ ವ್ಯವಸ್ಥೆಯಲ್ಲಿ ಉದ್ದಿಮೆದಾರರೇ ಈ ಆವರ್ತಕ ವೆಚ್ಚಗಳು, ಅಂದ್ರೆ ಆವರ್ತಕ ವೆಚ್ಚಗಳು ಯಾವ್ಯಾವ ಅಂತಂದ್ರೆ ಕೋಳಿ ಮರಿ, ಆಹಾರ ಮತ್ತೆ ಔಷಧಿ, ಪಶುವೈದ್ಯರ ಸಲಹೆ ವೆಚ್ಚಗಳನ್ನು ಭರಿಸ್ತಾರೆ. ಇನ್ನು ರೈತರು ನೀರು, ವಿದ್ಯುತ್, ಕೂಲಿ ಮತ್ತೆ ಮತ್ತಿತರ ವೆಚ್ಚಗಳನ್ನು ನೋಡ್ಕೋಬೇಕಾಗತ್ತೆ. ಹೌದು, ಮನೆ ಇದನ್ನೆಲ್ಲ. ಮತ್ತೆ ಮಾಂಸದ ಕೋಳಿ ಸಾಕಾಣಿಕೆನಲ್ಲಿ ಹೇಳ್ಬೇಕು ಅಂದ್ರೆ ಕೇವಲ 38-40 ದಿನಗಳ ಕಾಲ ಆಗಿರೋದ್ರಿಂದ 40ನೇ ದಿನ ಉದ್ದಿಮೆದಾರರು ಏನ್ ಮಾಡ್ತಾರೆ, ಈ ಕೋಳಿಗಳನ್ನ ಉದ್ದಿಮೆದಾರರ ನಿಗದಿತ ದರದಲ್ಲಿ ಕೊಂಡೊಯ್ತಾರೆ. ಈ ವ್ಯವಸ್ಥೆಯಿಂದ ಮಾರುಕಟ್ಟೆ ದರದಿಂದ ಏರ್ಪೇರುಗಳಿಂದ ಏನಪ್ಪ ಅಂದ್ರೆ ಕೋಳಿ ಸಾಕಾಣಿಕೆಯವರು ರಕ್ಷಿಸಲ್ಪಡ್ತಾರೆ ಅಂತ ಹೇಳ್ಬೋದು. ಇದರಿಂದ ಪ್ರತಿ ಬ್ಯಾಚ್ಗೆ ನಿರ್ದಿಷ್ಟ ಲಾಭನ ಪಡಿಬಹುದು. ಉದಾಹರಣೆಗೆ ಅಂತ ಅಂದ್ರೆ ಅವರು ಲಾಭ ಕೊಡಬೇಕಾದ್ರೆ ಮರಿಗಳ ಸಂಖ್ಯೆ, ಮರಿಗಳ ಪ್ರಮಾಣ, ಮರಿಗಳು ಎಷ್ಟು ಮರಣ ಹೊಂದಿದಾವೆ, ಎಷ್ಟು ಮೇವು ತಿಂದಿದೆ, ಎಷ್ಟು ತೂಕ ಬಂದಿದೆ, ಇದನ್ನು ನೋಡ್ಕೊಂಡು ಪ್ರತಿ ಕೆ ಜಿಗೆ ಸಿಗುವಂಥ ಬೆಲೆ ಈಗ ಒಂದು 4 ರೂಪಾಯಿ ಇರ್ಬೋದು, 5 ರೂಪಾಯಿ ಇರ್ಬೋದು, ಈ ಥರ ನಿಗದಿ ಮಾಡ್ತಾ ಹೋಗ್ತಾ ಇರ್ತಾರೆ. ಕೋಳಿ ಸಾಕಾಣಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಕೋಳಿಗಳಿಗೆ ಸಮತೋಲಿತವಾದಂತಹ ಆಹಾರವನ್ನು ನೀಡುವಂಥದ್ದು ಹೇಗೆ? ಖರ್ಚೇನೆ ಹೇಳಬೇಕು ಅಂದರೆ ಯಾವುದೇ ಪಶುಸಂಗೋಪನೆಯಲ್ಲಾಗಲಿ, ಅದರಲ್ಲೂ ಕೋಳಿನಲ್ಲಿ ಕೋಳಿ ಆಹಾರದ ಖರ್ಚು 65-70% ಖರ್ಚು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ತರದ ಸಮತೋಲನ ಆಹಾರ ಕೊಡೋದು ಅತಿ ಮುಖ್ಯವಾದ್ದು. ಈ ತರ ಸಮತೋಲನ ಆಹಾರನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ರೆ ನಾವು ಆಹಾರ ಉತ್ಪಾದನೆ ಮಾಡುವಂತ ಘಟಕನ ಹೊಂದ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಿದೀವಿ ಅಂತ ಒಳ್ಳೊಳ್ಳೆ ಪ್ರತಿಷ್ಠಿತ ಕಂಪನಿಗಳಿಂದ ಆಹಾರನ ನಾವು ಕೊಂಡು ಅದಕ್ಕೆ ಕೋಳಿಗಳಿಗೆ ಹಾಕ್ಬೇಕಾಗುತ್ತೆ. ನಾವು ಕೋಳಿ ಆಹಾರ ಮಿಶ್ರಣ ಮಾಡ್ಬೇಕಾದ್ರೆ ಯಾವ್ಯಾವ ಪದಾರ್ಥಗಳನ್ನು ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಅಂದ್ರೆ ಶಕ್ತಿದಾಯಕ ಪದಾರ್ಥಗಳು, ಅಂದ್ರೆ ಎನರ್ಜಿ ಕೊಡುವಂತ ಪದಾರ್ಥಗಳು, ಉದಾಹರಣೆಗೆ ದವಸ ಧಾನ್ಯಗಳಿರ್ಬೋದು, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ ನುಚ್ಚು, ರಾಗಿ ಈ ತರ. ಮತ್ತೆ ಕೃಷಿ ಕೈಗಾರಿಕೆ ಉಪ ಉತ್ಪನ್ನಗಳು, ಅಕ್ಕಿ ತೋಡು, ಎಣ್ಣೆ ತೆಗೆದ ಅಕ್ಕಿ ತೋಡು, ಡಿಆಯಿಲ್ಡ್ ರೈಸ್ ಬ್ರ್ಯಾನ್ ಅಂತ ಏನ್ ಹೇಳ್ತೀವಿ ಆ ತರ. ಸಾರಜನಕ ಪದಾರ್ಥಗಳು, ಪ್ರೋಟೀನ್ ಸೋರ್ಸ್ ಇರುವಂತದ್ದು, ಅದರಲ್ಲಿ ಪ್ರಾಣಿಜನ್ಯ ಅಂತ ಇರುತ್ತೆ, ಅನಿಮಲ್ ಇದು, ಒಣಮೀನು, ಮೀನಿನ ಪುಡಿ, ಮಾಂಸದ ಪುಡಿ, ರೇಷ್ಮೆ ಗೂಡಿನ ಪುಡಿ ಈ ತರ ಅಂತ ಹೇಳಿ. ಆಮೇಲೆ ಸಸ್ಯಜನ್ಯ ಮೂಲಗಳು, ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಸಾರ ತೆಗೆದ ಸೂರ್ಯಕಾಂತಿ ಹಿಂಡಿ ಅಂತ ಹೇಳ್ತೀವಿ ಅಂದ್ರೆ ಡಿಆಯಿಲ್ಡ್ ಸನ್ಫ್ಲವರ್ ಕೇಕ್ ಅಂತ ಹೇಳಿ ಇತ್ಯಾದಿ. ಆಮೇಲೆ ಖನಿಜಾಂಶದ ಪದಾರ್ಥಗಳನ್ನ ಅದಕ್ಕೆ ಸೇರಿಸಬೇಕಾಗುತ್ತೆ. ಮತ್ತೆ ಜೀವಸತ್ವಗಳನ್ನು ಸೇರಿಸಬೇಕಾಗುತ್ತೆ. ಮತ್ತು ಆಹಾರ ಸೇರ್ಪುಗಳು, ಫೀಡ್ ಅಡಟಿವ್ಸ್ ಅಂತ ಹೇಳ್ತೀವಿ ನಾವು, ಈ ದವಸ ಧಾನ್ಯಗಳಲ್ಲಿ ಸಿಗ್ದಲಿರೋಂಥದ್ದನ್ನು ನಾವು ಸೇರಿಸಿ ಕೊಡಬೇಕಾಗತ್ತೆ. ಅಂದರೆ ಈ ಕಾಕ್ಸಿಡಿಯಾ ನಿರೋಧಕಗಳಿರ್ಬೋದು, ಮತ್ತು ಆಂಟಿಬಯೋಟಿಕ್ಸ್ಗಳಿರ್ಬೋದು, ಈ ಥರದನ್ನು ಕೊಟ್ಟು ಬೆಳವಣಿಗೆ ಪ್ರಚೋದಕಗಳು ಅಮೈನೋ ಆಮ್ಲಗಳನ್ನು ಕೊಟ್ಟು ನಾವು ಕೊನೆಯದಾಗಿ ಸಮತೋಲನ ಆಹಾರನ ತಯಾರಿಸ್ಬೇಕಾಗುತ್ತೆ. ಇವನ್ನೆಲ್ಲ ಪುಡಿ ಮಾಡಿ ಬೇರೆ ಬೇರೆ ವಯಸ್ಸಿನ ಕೋಳಿಗಳಿಗೆ ವಿವಿಧ ಪೋಷಕಾಂಶಗಳ ಆಹಾರ ಅವಶ್ಯಕತೆ ಇರುತ್ತೆ. ಇದನ್ನೆಲ್ಲ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದರೆ ಭಾರತೀಯ ಮಾನಕ ಸಂಸ್ಥೆ ಅನೇಕಾರು ಸಂಶೋಧನೆಗಳನ್ನು ನಿಗದಿಪಡಿಸಿರುತ್ತೆ. ಅದನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಆಹಾರನ ತಯಾರು ಮಾಡಿ ಕೋಳಿಗಳಿಗೆ ಕೊಡಬೇಕಾಗುತ್ತೆ. ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಮರಿಗಳನ್ನು ತರುವ ಮೂಲಕ. ಈ ಮರಿಗಳ ಪಾಲನೆಯನ್ನು ಹೇಗೆ ಮಾಡಬೇಕು? ಅಲ್ಲಿ ಈಗ ನೋಡಿ, ಮರಿಗಳು ಅಂತ ಅಂದರೆ ಕೋಳಿ ಮರಿಗಳು, ಅದು ಮಾಂಸದ ಕೋಳಿ, ಬ್ರಾಯ್ಲರ್ ಕೋಳಿ ಮರಿಗಳಿರ್ಬೋದು, ಮೊಟ್ಟೆ ಕೋಳಿ ಮರಿಗಳಿರ್ಬೋದು, ಮತ್ತು ಪೇರೆಂಟ್ ಸ್ಟಾಕ್ ಅಂತ ಹೇಳ್ತೀವಿ ಆ ಮರಿಗಳಿರ್ಬೋದು, ಎಲ್ಲ ಮರಿಗಳು ಮರಿಗಳೇ. ಅದು ಕೋಳಿ ಮರಿಗಳಲ್ಲಿ ಯಾವುದು ಮ್ಯಾನೇಜ್ಮೆಂಟ್ ವೇರಿ ಆಗೋದಿಲ್ಲ, ಅದಕ್ಕೆ ಅವಕ್ಕೆ ಕಾವು ಕೊಡೋದು ಅತಿ ಮುಖ್ಯವಾದ ಮರಿಗಳಿಗೆ. ಇದು ಕೋಳಿ ಮರಿಗಳು ಈಗ ತಾವು ನೋಡಿರ್ಬೋದು, ನಾಟಿ ಕೋಳಿ ಮರಿಗಳು ಮಾಡಿದ ನಂತರ ತಮ್ಮ ರೆಕ್ಕೆನಲ್ಲಿ ಔಚಿ ಇಟ್ಕೊಂಡಿರುತ್ತೆ ಮರಿಗಳನ್ನ 2-3 ವಾರ. ಅದೇ ರೀತಿ ಇಲ್ಲಿ ನಾವು ಕೃತಕವಾಗಿ ಮರಿ ಮಾಡಿದಂತ ಮರಿಗಳನ್ನ ನಾವು ಒಂದು ಕೃತಕ ಕಾವನ್ನು ಕೊಡಬೇಕಾಗುತ್ತೆ. ಈ ಕೋಳಿ ಮರಿಗಳು ಮೊದಲ 3-4 ವಾರಗಳವರೆಗೆ ತಮ್ಮ ದೇಹದ ಉಷ್ಣತೆನ ಸಮಸ್ಥಿತಿಯಲ್ಲಿ ಇಡುವಂತ ಸಾಮರ್ಥ್ಯ ಹೊಂದಿರಲ್ಲ, ಮೇಂಟೈನ್ ಮಾಡುವಂತ ಇರಲ್ಲ ಬಾಡಿ ಟೆಂಪರೇಚರ್ನ. ಸೊ ಈ ಅವಧಿಯಲ್ಲಿ ಅವುಗಳಿಗೆ ಕೃತಕವಾಗಿ ಶಾಖನ ನಾವು ಕೊಡಬೇಕಾಗುತ್ತೆ. ಒಂದು ಅನೇಕಾರು ಬಗೆ ಇದರಲ್ಲಿ ಇದೆ, ವಿದ್ಯುತ್ ಬಲ್ಬ್ ಮತ್ತೆ ಬಿಸಿ ಬುಟ್ಟಿ ಕೆನೋಪಿ ಉಪಯೋಗಿಸಿ ಕೊಡ್ತಾರೆ, ಒಣಾತೀತ ಬಲ್ಬ್ ಉಪಯೋಗಿಸಿ ಅಂದ್ರೆ ಇನ್ಫ್ರಾರೆಡ್ ಬಲ್ಬ್ಸ್ ನ ಉಪಯೋಗಿಸಿ ಕೊಡ್ತಾರೆ, ಮತ್ತೆ ಈಗ ಸೌದೆ ಕಟ್ಟಿಗೆಗಳಲ್ಲೇ ಕೊಡ್ತಾ ಇದಾರೆ ರೈತರು, ಇದು ತುಂಬಾ ಪ್ರಖ್ಯಾತಿ ಆಗ್ತಾ ಇದೆ ಇತ್ತೀಚೆಗೆ. ಇದು ನಾವು ಕೊಡ್ಬೇಕಾದ್ರೆ ಪ್ರತಿ 250 ಕೋಳಿಗಳಿಗೆ ಮಾಮೂಲಿ ನಾವು ಬಲ್ಬ್ ಅಲ್ಲಿ ಕೊಡ್ತೀವಿ ಅಂದ್ರೆ 3-4 ಬಲ್ಬ್ ಬೇಕಾಗುತ್ತೆ, ಮತ್ತೆ ಒಣಾತೀತ ಇನ್ಫ್ರಾರೆಡ್ ಬಲ್ಬ್ಸ್ ಅಲ್ಲಾದ್ರೆ 2 ಬಲ್ಬ್ ಬೇಕಾಗುತ್ತೆ 250 ಕೋಳಿ ಮರಿಗಳಿಗೆ. ಸೊ ಈ ತರ ಕೋಳಿ ಮರಿಗಳನ್ನು ಶಾಖದ ಮೂಲದಿಂದ ದೂರ ಹೋಗದಾಗೆ ಒಂದು 18 ಇಂಚ್ ಎತ್ತರದ ಈ ಮರಿ ತಡೆಗಳು, ಚಿಕ್ ಗಾರ್ಡ್ ಅಂತ ಹೇಳ್ತೀವಿ, ಅದನ್ನು ಇಡಬೇಕಾಗತ್ತೆ. ಅಥವಾ ಈ ತಗಡು ಅಥವಾ ರೆಟ್ಟಿನಿಂದ ಆದರೂ ಇದನ್ನ ಮಾಡ್ಕೋಬಹುದು. ಬಿಸಿಲು ಹೆಚ್ಚಾಗಿರೋ ಈ ಪ್ರದೇಶದಲ್ಲಿ 18 ಅಂಗುಲ ಎತ್ತರದಂತೆ ಈ ಜಾಲರಿಯ ಮರಿ ತಡೆಗಳನ್ನು ಸಹ ನಾವು ಉಪಯೋಗಿಸ್ಬೋದು. ಈ ಮರಿಗಳಿಗೆ ನಾವೇನಪ್ಪ ಅಂತ ಅಂದ್ರೆ ಆದಷ್ಟು 1ನೇ ವಾರ ಒಂದು 95 ಡಿಗ್ರಿ ಫ್ಯಾರ್ನೆಟ್, 95 ಡಿಗ್ರಿ ಫ್ಯಾರ್ನೆಟ್ ಅಷ್ಟು ನಾವು ಶಾಖ ಕೊಡಬೇಕಾಗುತ್ತೆ. ಮತ್ತೆ ಪ್ರತಿ ವಾರಕ್ಕೆ 5-5 ಡಿಗ್ರಿ ಫ್ಯಾರ್ನೆಟ್ ಅಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ 2ನೇ ವಾರ 90 ಡಿಗ್ರಿ ಫ್ಯಾರ್ನೆಟ್, 3ನೇ ವಾರ 85 ಡಿಗ್ರಿ ಫ್ಯಾರ್ನೆಟ್, 4ನೇ ವಾರ ಒಂದು 80 ಡಿಗ್ರಿ ಫ್ಯಾರ್ನೆಟ್, ಈ ತರ ಮಾಡ್ಕೊಂಡು ಹೋಗಿ ಶಾಖ ಕೊಡೋದು ಅತಿ ಮುಖ್ಯವಾದ. ಕೋಳಿ ಸಾಕಾಣಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಜೈವಿಕ ಸಂರಕ್ಷಣೆಯನ್ನ ಹೇಗೆ ನೀಡಬೇಕು? ಈಗ ನೋಡಿ, ಲಾಭದಾಯಕ ಕೋಳಿ ಸಾಕಾಣಿಕೆ ಮಾಡಲು ಪ್ರತಿಯೊಬ್ಬ ರೈತನು ಅತ್ಯವಶ್ಯಕವಾಗಿ ಪಾಲಿಸಬೇಕಾದ್ದು ಅಂದ್ರೆ ಈ ಜೈವಿಕ ಸಂರಕ್ಷಣೆ ಕ್ರಮ, ಬಯೋಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೀವಲ್ಲ. ಇದು ಏನ್ ಮಾಡ್ಬೇಕು? ಮೊದಲನೇದಾಗಿ ನಾವು ತಿಳ್ಕೊಂಡಿರ್ಬೇಕು, ಸಂಬಂಧ ಪಡದ ಜನ ಪ್ರಾಣಿ ಪಕ್ಷಿಗಳು ಒಳಗೆ ಬರದಂಗೆ ನಾವು ಕೋಳಿ ಮನೆ ಸುತ್ತ ಗೋಡೆ ಅಥವಾ ಮುಳ್ಳು ಬೇಲಿನ ಹಾಕೊಂಡಿದ್ರೆ ಒಳ್ಳೆಯದು. ಮತ್ತೆ ಕೋಳಿ ಮನೆ ಬಾಗಿಲಲ್ಲಿ ಕಾಲು ಮತ್ತು ಈ ಪಾದರಕ್ಷೆಗಳನ್ನ ಒಳಗಡೆ ಹೋಗ್ಬೇಕಾದ್ರೆ ಅದನ್ನು ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದಿ ಕಾಲರ್ಸು ಅಂತ ಹೇಳ್ತೀವಿ, ಅದ್ದಿ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ನಾವು ಆದಷ್ಟು ಈ ಸಂದರ್ಶಕರು ಅಂದ್ರೆ ವಿಸಿಟರ್ಸ್ ಇರ್ತಾರಲ್ಲ, ಸುಮ್ ಸುಮ್ಮನೆ ಬರ್ತಾ ಇರ್ತಾರೆ, ಅವ್ರನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕು ಒಳಗಡೆ ಹೋಗ್ದಾಗೆ. ಮತ್ತೆ ಇನ್ನು ಕೋಳಿ ಮರಿ ಮೇವು ಮತ್ತೆ ಇತರೆ ಅವಶ್ಯಕ ವಸ್ತುಗಳು ತರುವಂತ ವಾಹನಗಳನ್ನ ಸಾಕಣೆ ಕೇಂದ್ರದಿಂದ ಹೊರಗಡೆನೆ ನಿಲ್ಲಿಸಿ ಮತ್ತು ಅದರ ಕೇಂದ್ರದೊಳಗೆ ಪ್ರವೇಶಿಸುವ ಮೊದಲು ಕ್ರಿಮಿನಾಶಕನ ಸಂಪಡಿಸಿ ನಾವು ಒಳಗಡೆ ಬಿಟ್ಕೋಬೇಕಾಗುತ್ತೆ. ಮತ್ತೆ ಇನ್ನು ಕೋಳಿ ಮಾರಾಟಗಾರನ ವಾಹನ ಇರ್ಬೋದು, ಈಗ ಮಾರ್ಕೆಟಿಂಗ್ ನಾವು ಕೋಳಿನ ಹೊರಗಡೆ ಸಾಗಿಸ್ಬೇಕಾದ್ರೆ ಅದು ಬರ್ಬೋದು, ಮತ್ತೆ ಬುಟ್ಟಿಗಳು ಬರ್ತಾ ಇರುತ್ತೆ, ಈ ಎಲ್ಲದರ ರೋಗಾಣು ಮತ್ತು ಸೋಂಕುನ ತಾಂಬರೋ ಅಂತ ಸಾಧ್ಯತೆ ಇರುತ್ತೆ. ಇಂಥದನ್ನ ನಾವು ಕೋಳಿ ಸಾಕಾಣಿಕೆ ಕೇಂದ್ರದ ಒಳಗಡೆ ಬಿಡದಲ್ಲೇ ಇರೋದನ್ನೇ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೋಳಿಗಳು ಏನಾದರೂ ಸತ್ತರೆ ಅವುಗಳನ್ನು ಹತ್ತಿರದ ಈ ಪೋಸ್ಟ್ಮಾರ್ಟಮ್ ಪ್ರಯೋಗಾಲಯಕ್ಕೆ ತಗೊಂಡು ಹೋಗ್ಬಿಟ್ಟು ನಾವು ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಕಾಗುತ್ತೆ. ಮತ್ತು ಪಶುವೈದ್ಯರಲ್ಲಿಗೆ ಆದ್ರೂ ಕೊಂಡೊಯ್ದು ಪರೀಕ್ಷಿಸಿ ಸೂಕ್ತ ಸಲಹೆಯನ್ನು ನಾವು ಪಡ್ಕೋಬೇಕಾಗುತ್ತೆ. ಮತ್ತು ಇನ್ನು ಕೋಳಿ ಮನೆ ಮತ್ತು ಸುತ್ತಲಿನ ಪರಿಸರದಲ್ಲಿ ಆದಷ್ಟು ನಾವು ಸ್ವಚ್ಛತೆಯನ್ನು ಪಾಲಿಸಿಕೊಂಡು ಸೂಕ್ತ ಪರಿಣಾಮಕಾರಿ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸ್ತಾ ಹೋಗೋದು ತುಂಬಾ ಒಳ್ಳೆಯದು. ಈ ಕೋಳಿ ಸಾಕಾಣಿಕೆಯಲ್ಲಿ ರೋಗಗಳು ಕೂಡ ಯಥೇಚ್ಛವಾಗಿ ಬರುತ್ತೆ. ಈ ನಿಟ್ಟಿನಲ್ಲಿ ಕೋಳಿಗಳಿಗೆ ಬರತಕ್ಕಂತಹ ರೋಗಗಳನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ತಾವು ಹೇಳಿದಾಗೆ ಕೋಳಿಗಳಲ್ಲಿ ಅಂದ್ರೆ ರೋಗಗಳು ಖಂಡಿತವಾಗ್ಲೂ ಜಾಸ್ತಿ, ಅನೇಕಾರು ರೋಗಗಳು ಅತಿ ಸೂಕ್ಷ್ಮಾಣು ವೈರಸ್ ಇಂದ ಬರೋ ರೋಗಗಳನ್ನೇ ಹೆಚ್ಚಾಗಿ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದು ಅತಿ ಮುಖ್ಯವಾದ್ದು. ಮೊದಲನೇದಾಗಿ ನಾವು ಆರೋಗ್ಯಕರ ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿ ಉಳ್ಳ ಕೋಳಿ ಸಾಕಾಣಿಕೆ ಕೇಂದ್ರದಿಂದಲೇ ಮರಿಗಳನ್ನು ನಾವು ತರೋದಕ್ಕೆ ನೋಡಬೇಕು. ಸಾಮಾನ್ಯವಾಗಿ ಸಾಧ್ಯವಾದ ಮಟ್ಟಿಗೆ ಸಮೀಪದ ಮರಿ ಮಾಡುವಂಥ ಕೇಂದ್ರಗಳನ್ನು ಮರಿಗಳನ್ನು ತಂದರೆ ಒಳ್ಳೆಯದು. ಮರಿಗಳನ್ನು ಪರಿಚಯ ಮಾಡೋದಕ್ಕೆ ಮೊದಲು ಆ ಕೇಂದ್ರದಿಂದ ಮರಿಗಳ ಪೇರೆಂಟ್ಸ್ಟಾಗಿ ತಂದೆ ತಾಯಿಗಳಿಗೆ ರೋಗರಹಿತವಾಗಿದ್ದವೆ ಅಂತ ತಿಳ್ಕೊಬೋದು. ಇದು ಹೇಗಪ್ಪ ಅಂತಂದರೆ ಒಳ್ಳೆ ಕಂಪ್ನಿಯಿಂದ ತಗೊಂಡ್ರೆ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಪಾಲ್ಸ್ ಇರ್ತಾರೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಎಲ್ಲ ಪೇರೆಂಟ್ಸ್ ಸ್ಟಾಕಲ್ಲಿ ಅಂತ ಅರ್ಥ. ಮತ್ತೆ ಇನ್ನ ಮರಿಗಳು ದೊಡ್ಡ ಕೋಳಿಗಳಿಗೆ ರೋಗ ಬರದಂಗೆ ವ್ಯಾಕ್ಸಿನ್ ಹಾಕ್ತಾ ಕಾಲಕಾಲಕ್ಕೆ ಏನ್ ರೆಕಮೆಂಡೇಶನ್ ಇದೆಯೋ ಅದನ್ನ ವ್ಯಾಕ್ಸಿನ್ ಹಾಕ್ಕೊಂತಾ ಹೋಗ್ಬೇಕಾಗತ್ತೆ. ಮತ್ತೆ ಸಂದರ್ಶಕರು ವಿಸಿಟರ್ಸ್ ನ ನಾನು ಈಗಾಗಲೇ ಹೇಳಿದಾಗೆ ಆದಷ್ಟು ಒಳಗಡೆ ಬಿಡದಲ್ಲೇ ಇರೋದು ತುಂಬಾ ಮುಖ್ಯ. ಮತ್ತೆ ಪ್ರತಿ ಕೋಳಿ ಮನೆ ಬಾಗಿಲಲ್ಲಿ ನಾನು ಈಗ ಹೇಳಿದಾಗೆ ನೀರು ತುಂಬಿದ ತೊಟ್ಟಿ ಇಟ್ಟು ಅದರೊಳಗಡೆ ಮನೆಯೊಳಗೆ ಹೋಗ್ಬೇಕಾದ್ರೆ ಕಾಲು ಒರೆಸಿ ಅದರಲ್ಲಿ ಕಾಲಿಟ್ಟು ಹೋಗೋದು ಅತಿ ಮುಖ್ಯವಾದ್ದು. ಮತ್ತೆ ಕೋಳಿ ಮನೆಯಲ್ಲಿ ನಾನು ದಪ್ಪ ಸತ್ತೆ ಅಂತ ಹೇಳಿದೆ ಲಿಟ್ಟರ್ ಅಂತ, ಅದು ನೀರು ಚೆಲ್ಲಿ ನೆನೆದಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಕೇಕ್ ತರ ಆಗುತ್ತೆ, ಅದ್ರ ಮಧ್ಯ ಪ್ರೋಟೋಜೋವ ಕಾಕ್ಸಿಡಿಯೋಸಿಸ್ ಅಂತ ಒಂದು ಇದು ಬೆಳೆಯೋದು ಎಲ್ಲ ಚಾನ್ಸಸ್ ಇರುತ್ತೆ. ಮತ್ತೆ ಕೋಳಿ ಮನೆ ಆವರಣದಲ್ಲಿ ಆದಷ್ಟು ಕ್ರಿಮಿನಾಶಕ ಔಷಧನ ಸಿಂಪಡಿಸಿ ಶುಚಿಯಾಗಿಡಬೇಕು. ಮತ್ತೆ ಯಾವಾಗಲೂ ಸದಾ ಸಮತೋಲನ ಆಹಾರ ಮತ್ತು ಶುಚಿಯಾದ ನೀರು ಒದಗಿಸ್ಬೇಕು, ಯಾಕೆಂದ್ರೆ ಇದೇನೆ ಅವಕ್ಕೆ ಏನಾದರೂ ರೋಗ ನಿರೋಧಕ ಶಕ್ತಿ ಕೊಡೋದು, ಅದ್ರ ಕಡೆ ಗಮನ ಹರಿಸ್ಬೇಕು. ಕೋಳಿಗಳನ್ನು ಕಡಿಮೆ ಸ್ಥಳಾವಕಾಶದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಾಕಬಾರ್ದು. ಈಗ 1 square feet ಪರ್ ಬರ್ಡ್ ಅಂತ ಬ್ರಾಯ್ಲರ್ಗೆ ಹೇಳಿದ್ರೆ, ಈಗ ಎಲ್ಲ 1000 square feet ಜಾಗದಲ್ಲಿ 900 ಕೋಳಿ ಸಾಕ್ಬೋದು ಅಂತ ಇದ್ರೆ 1500 ಕೋಳಿ ಸಾಕೋದು ಹಿಂಗೆ ಮಾಡಬಾರ್ದು. ಓವರ್ ಕ್ರೌಡಿಂಗ್ ಆದಾಗ ಸ್ಟ್ರೆಸ್ ಆಗುತ್ತೆ, ಮತ್ತೆ ಅವಕ್ಕೆ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸತ್ತ ಎಲ್ಲಾ ಕೋಳಿಗಳನ್ನು ಆದಷ್ಟು ಸುಡಬೇಕು, ಇಲ್ಲ ಅಂದ್ರೆ ಭೂಮಿನಲ್ಲಿ ಆಳವಾಗಿ ಉಳ್ಬೇಕು ಪೋಸ್ಟ್ ಮಾರ್ಟಮ್ ಆದ ನಂತರ. ಸಾಮಾನ್ಯವಾಗಿ ರೋಗಗಳು ಹೆಚ್ಚಿಗೆ ಬರೋದ್ರಿಂದ ಇದಕ್ಕೆ ಲಸಿಕಾ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಯಾವ್ಯಾವಾಗ ಯಾವ ಲಸಿಕೆಯನ್ನು ನೀಡುವಂತದ್ದು ಸೂಕ್ತ? ಈಗ ನೋಡಿ, ನಾನು ಹೇಳಿದಾಗೆ ಕೋಳಿಗಳಲ್ಲಿ ಸುಮಾರು ರೋಗಗಳು ಬರ್ತವೆ, ಅದರಲ್ಲಿ ಅತಿ ಸೂಕ್ಷ್ಮಾಣು ವೈರಸ್ ರೋಗಗಳು ಜಾಸ್ತಿ. ಅಂಥದ್ರಲ್ಲಿ ನಾವು ಎಲ್ಲಾ ರೋಗಗಳಿಗೂ ಅವಕ್ಕೆ ಲಸಿಕೆ ಹಾಕಿಸ್ಬೇಕು ಅಂತ ಏನಿಲ್ಲ. ನಮ್ಮ ಸ್ಥಳೀಯವಾಗಿ ಸುತ್ತಮುತ್ತಲಲ್ಲಿ ಕಂಡು ಬಂದಿರುವಂಥ ರೋಗಗಳು, ಇಂಥ ರೋಗಗಳು ಈ ಒಂದು ಸ್ಥಳದಲ್ಲಿ ಕಂಡು ಬಂದಿದೆ, ಹಿಂದೆ ಔಟ್ ಬ್ರೇಕ್ ಇತ್ತು ಅಂತ ನಮ್ಗೇನಾದ್ರೂ ಮಾಹಿತಿಗಳು ಇತ್ತು ಅಂದ್ರೆ ಅಂತ ರೋಗಗಳಿಗೆ ನಾವು ಲಸಿಕೆನ ಹಾಕ್ಸ್ಬೇಕಾಗತ್ತೆ. ಈಗ ಮಾಂಸದ ಕೋಳಿಗಳಲ್ಲಿ ಮೊದಲನೇ ದಿನ ಯಾಚಿನಲ್ಲಿ ಮೆರೆಕ್ಸ್ ರೋಗದ ಲಸಿಕೆನ ಹಾಕಿ ಕಳಿಸಿರ್ತಾರೆ. ಹಾಗೆ ರೈತರು 7ನೇ ದಿನದಲ್ಲಿ ಕೊಕ್ಕರೆ ರೋಗ, 10ರಿಂದ 12ನೇ ದಿನದಲ್ಲಿ ಗುಂಬರು IBD ಅಂತ ಹೇಳ್ತೀವಿ ಅದರ ರೋಗ, ಮತ್ತೆ 28ನೇ ದಿನ ಕೊಕ್ಕರೆ ರೋಗದ ಲಸಿಕೆನ, ಒಬ್ಬೊಬ್ರು ಗುಂಬರ ರೋಗ IBDನ 21ನೇ ದಿನಕ್ಕೂ ರಿಪೀಟ್ ಮಾಡ್ತಾರೆ. ಬ್ರಾಯ್ಲರ್ ಕೋಳಿಗೆ ಇಷ್ಟು ಸಾಕಾಗುತ್ತೆ, ಯಾಕೆಂದ್ರೆ ನಾ 38ರಿಂದ 42 ದಿನದಲ್ಲೇ ಅದು ಮಾರುಕಟ್ಟೆಗೆ ಹೊರಟೋಗುತ್ತೆ. ಇನ್ನ ಮುಂದುವರೆದ ಈ ಮೊಟ್ಟೆ ಕೋಳಿಗಳಲ್ಲಿ ನಾವು 28ನೇ ದಿನದಲ್ಲಿ ಕೊಕ್ಕರೆ ರೋಗದ, ಆದ್ಮೇಲೆ 5ರಿಂದ 6ನೇ ವಾರದಲ್ಲಿ ಕೊಕ್ಕರೆ ರೋಗದ್ದು, 7ರಿಂದ 8ನೇ ವಾರದಲ್ಲಿ ಕೋಳಿ ಸಿಡುಬು, ಮತ್ತೆ 10ರಿಂದ 12ನೇ ವಾರ ಕೊಕ್ಕರೆ ರೋಗ, ಮತ್ತೆ 18ನೇ ವಾರ ಕೊಕ್ಕರೆ ರೋಗ, ಮತ್ತೆ 40ನೇ ವಾರಕ್ಕೆ ಕೊಕ್ಕರೆ ರೋಗದ ಲಸಿಕೆಗಳನ್ನ ಏನು ವೈಜ್ಞಾನಿಕವಾಗಿ ಸಲಹೆ ಇದೆಯೋ ಅದನ್ನ ನೋಡಿ ನಾವು ಅನುಸರಿಸಬೇಕಾಗುತ್ತೆ. ಮಾರುಕಟ್ಟೆ ಮತ್ತೆ ಮಾರುಕಟ್ಟೆ ತಂತ್ರಗಳು ಮತ್ತೆ ಮಾರುಕಟ್ಟೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಬರುತ್ತೆ, ಇದನ್ನ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಈಗ ನೋಡಿ, ವಿವಿಧ ರೀತಿಯ ಕೋಳಿ ಮತ್ತೆ ಕೋಳಿ ಉತ್ಪನ್ನಗಳ ಮಾರುಕಟ್ಟೆ ಪ್ರಕ್ರಿಯೆ ತುಂಬಾ ಸುಲಭ ಆಗಿದೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ, ಏಕೆಂದ್ರೆ ಅವುಗಳಿಗೆ ಜಾಗತಿಕವಾಗಿ ಭಾರಿ ಬೇಡಿಕೆ ಇದೆ. ಮತ್ತೆ ನಮ್ಮ ಹತ್ತಿರದ ಸ್ಥಳೀಯ ಮಾರುಕಟ್ಟೆ ಮತ್ತು ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲೂ ರೈತರು ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡ್ಬೋದು. ಮತ್ತೆ ಮಾರುಕಟ್ಟೆ ಅನ್ನೋದು ಒಂದು ಉತ್ಪನ್ನವನ್ನು ಅಂತಿಮ ಬಳಕೆದಾರರಿಗೆ ಅಂದ್ರೆ ಕನ್ಸ್ಯೂಮರ್ಸ್ ಕೊಂಡೊಯ್ಯೋ ಪ್ರಕ್ರಿಯೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಮತ್ತೆ ವಾಣಿಜ್ಯೀಕರಣ, ಈ ಕಮರ್ಷಿಯಲೈಸೇಷನ್ ಪರವಾಗಿ ಸಲುವಾಗಿ ಮಾರುಕಟ್ಟೆ ಸೌಲಭ್ಯ ಕೋಳಿ ಉತ್ಪಾದಕರ ಜ್ಞಾನ ಮತ್ತೆ ಅವರಲ್ಲಿರುವಂತಹ ಕೌಶಲ್ಯದ ಮೇಲೆ ಇದು ಕೂಡಿದೆ ಅಂತ ಹೇಳ್ಬೋದು. ಮತ್ತೆ ಮಾರುಕಟ್ಟೆ ತಂತ್ರಗಳನ್ನು ಅನುಸರಿಸಬೇಕಾಗುತ್ತೆ ಇದರಲ್ಲಿ ಕೋಳಿ ಸಾಕಾಣಿಕೆನಲ್ಲಿ. ಒಂದು ಈಗಾಗಲೇ ಹೇಳಿದಾಗೆ ಗುತ್ತಿಗೆ ವ್ಯಾಪಾರೋದ್ಯಮ, ಅಂದ್ರೆ ಗ್ರಾಮೀಣ ಉತ್ಪಾದಕರು ಮತ್ತು ನಗರ ಮಾರುಕಟ್ಟೆ ಜೊತೆ ಸೇರಿ ಇದು ಗುತ್ತಿಗೆ ಉದ್ಯಮ ಇದು ಮಾಡೋದು. ಪೂರ್ವ ನಿಗದಿತ ಬೆಳೆಗಳು ಮತ್ತು ಗುಣಮಟ್ಟದ ಭರವಸೆಯನ್ನು ಈ ಉದ್ಯಮ ನೀಡುತ್ತೆ. ಮತ್ತೆ ಫಾರ್ಮ್ ಗೇಟ್ ಮಾರ್ಕೆಟಿಂಗ್, ಅಂದರೆ ಅರೆ ವಾಣಿಜ್ಯ ಕೋಳಿ ಸಾಕಾಣೆಗಾರರು ಮಾರಾಟ ಮಾಡುವಂಥ ಹೆಚ್ಚಿನ ಉತ್ಪನ್ನಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವೆ ಇದು. ಮತ್ತು ಉತ್ಪನ್ನಗಳನ್ನು ಆಯ್ಕೆ ಮಾಡಲು ವ್ಯಾಪಾರಿಗಳು ಏನು ಮಾಡ್ತಾರೆ, ಹೆಚ್ಚಿನ ದೂರವನ್ನು ಕ್ರಮಿಸಬೇಕಾಗಿಲ್ಲ. ಯಾವುದೇ ಸಾರಿಗೆ ವೆಚ್ಚವಿಲ್ಲದ ಕಾರಣ ಬೆಲೆಗಳನ್ನು ಸಮಂಜಸವಾಗಿರುತ್ತೆ. ಮತ್ತು ವಹಿವಾಟು ವೆಚ್ಚ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನು ರೈತ ಸಂಘಟನೆಗಳು ಸುಮಾರು ಇದಾವೆ, ಇದರಿಂದಾಗೂ ಸಹ ರೈತ ಗುಂಪುಗಳು ಮತ್ತು ವ್ಯಾಪಾರಿಗಳ ನಡುವಿನ ಈ ಮಾರುಕಟ್ಟೆ ಸಂಪರ್ಕ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಮಾರುಕಟ್ಟೆ ಸವಾಲುಗಳು ಇದ್ದೇ ಇದೆ, ಏರಿಳಿತ ಮಾರುಕಟ್ಟೆ ಬೇಡಿಕೆಗಳು ಒಂದು ಸಮಯದಲ್ಲಿ ಕಡಿಮೆ ಆಗುತ್ತೆ ಒಂದು, ಅದನ್ನ ನೋಡ್ಕೊಂಡು ಸ್ಟಡಿ ಮಾಡಿ ನಾವು ಒಂದು ಬ್ಯಾಚ್ಗಳನ್ನ ಹಾಕೋದನ್ನ ಕಲ್ತ್ಕೋಬೇಕಾಗುತ್ತೆ. ಮತ್ತೆ ಕಳಪೆ ಮಾರುಕಟ್ಟೆ ಮೂಲ ಸೌಕರ್ಯ, ನಿಮಗೆ ಗೊತ್ತೇ ಇದೆ ವಿದ್ಯುತ್ ಕೊರತೆ, ಫ್ರೋಜನ್ ಸೆಂಟರ್ಸ್ ಅಂದ್ರೆ ಶೈತ್ಯಾಗಾರದ ವ್ಯವಸ್ಥೆ ಇಲ್ದಲೇ ಇರೋದು, ಮತ್ತೆ ಅಸಮರ್ಪಕ ಸಾಲ ಸೌಲಭ್ಯಗಳು ಅಂದ್ರೆ ಅನೇಕ ಹಣಕಾಸು ಸಂಸ್ಥೆಗಳು ಕೋಳಿ ಸಾಕಾಣಿಕೆ ಅಂದ್ರೆ ಹೆಚ್ಚಿನ ಅಪಾಯ ಅಂತ ಹೇಳಿ ಪರಿಗಣಿಸಿ ಸಾಲನೇ ಕೊಡದಲ್ಲೇ ಇರೋದು ಹಿಂದೇಟು ಹಾಕುವಂತ ಸಮಸ್ಯೆಗಳು. ಮತ್ತೆ ಸಂಸ್ಕರಣಾ ಸೌಲಭ್ಯದ ಲಭ್ಯತೆ ತುಂಬಾ ಕಡಿಮೆ ಇರುವಂತದ್ದು. ಸೊ ಇದೆಲ್ಲ ಒಂದು ಮಾರುಕಟ್ಟೆ ಸವಾಲುಗಳು ಅಂತ ಹೇಳ್ಬೋದು. ಇನ್ನು ಈ ಕೋಳಿ ಉದ್ಯಮದ ಮುಂದಿನ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಹೇಗಿರುತ್ತೆ ಅಂತೀರಿ? ಖಂಡಿತವಾಗ್ಲೂ ಈಗಾಗಲೇ ಹೇಳಬೇಕು ಅಂದರೆ ತುಂಬನೇ ಚೆನ್ನಾಗಿದೆ, ಶೇಕಡ 8-10% ಅಷ್ಟು, ಕೆಲವೊಮ್ಮೆ ಶೇಕಡ 14-15% ಅಷ್ಟು ನಮ್ಮ ಬೆಳವಣಿಗೆ ಪ್ರತಿ ವರ್ಷ ದಾಖಲಾಗ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಈ ಮುಂದಿನ ಬೆಳವಣಿಗೆ ಅಂದ ಅಭಿವೃದ್ಧಿ ಅಂದಾಗ ಹೆಚ್ಚುತ್ತಿರುವಂಥ ಜನಸಂಖ್ಯೆ ಗೊತ್ತಿರೋ ವಿಷಯ, ಈ ಹೆಚ್ಚು ಜನರು ಮಾಂಸಕ್ಕಾಗಿ ಬದಲಾಗ್ತಾ ಇರೋದನ್ನು ನಮಗೆ ಗೊತ್ತೇ ಇದೆ. ಮತ್ತೆ ವಿಶ್ವದ ಮಾರುಕಟ್ಟೆಯಲ್ಲಿ ಏರ್ತಾ ಇರುವಂತ ಬೇಡಿಕೆ ಕೋಳಿ ಉತ್ಪನ್ನಗಳಿಗೆ, ಮೊಟ್ಟೆ ಇರ್ಬೋದು ಕೋಳಿ ಮಾಂಸಕ್ಕೋಸ್ಕರ. ಮತ್ತೆ ಮುಂದುವರೆದ ದೇಶಗಳಲ್ಲಿ ಹೆಚ್ಚುತ್ತಿರುವಂತ ಪ್ರಾಣಿ ದಯಾ ನಿಯಮಗಳು, ಈಗ ನಾನು ಹೇಳಿದೆ ಕೇಜ್ ಸಿಸ್ಟಮ್ ಅಂತ ಹೇಳಿ, ಕೇಜಲ್ಲಿ ಸಾಕುವಾಗಿಲ್ಲ ಅಂತ ಪ್ರಾಣಿ ದಯಾ ಸಂಘದವರು ಪ್ರೊಟೆಸ್ಟ್ ಮಾಡಿ ಅವರು ಎಲ್ಲ ಬಯಲು ಸೀಮೆ ಪದ್ಧತಿಗೆ ಹೋಗ್ತಾ ಇರೋದು, ಇಲ್ಲ ಅಂದ್ರೆ ಮತ್ತೊಂದು ಪದ್ಧತಿಗೆ ಹೋಗ್ತಾ ಇರೋದು ಒಂದು ಕಾರಣ. ಮತ್ತೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಆಹಾರ ಭದ್ರತೆ ಮತ್ತು ಆರ್ಥಿಕತೆನ ವೃದ್ಧಿ ಆಗ್ತಾ ಇರೋದು ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಫಾರ್ಮಿಂಗ್ ಇಂದ. ಮತ್ತೆ ಸಾವಯವ ಮಾಂಸ ಮತ್ತೆ ಮೊಟ್ಟೆ ಬೇಡಿಕೆ, ನಿಮಗೆ ಗೊತ್ತೇ ಇದೆ ಈಗ ನಾಟಿ ಕೋಳಿಗೆ ಎಷ್ಟು ಬೇಡಿಕೆ ಇದೆ ಸಾವಯವ ಆರ್ಗ್ಯಾನಿಕ್ ಅಂತ ಹೇಳಿ ಸಾಕಾಣಿಕೆಯಲ್ಲಿ, ಇದರಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಿ ಹೆಚ್ಚು ಬೇಡಿಕೆ ಇದೆ ಮಾರುಕಟ್ಟೆನಲ್ಲಿ. ಮತ್ತೆ ಮನೆ ಬಾಗಿಲಿಗೆ ಮಾಂಸ ಮತ್ತೆ ಮೊಟ್ಟೆ ಸರಬರಾಜು ಈಗ ಆಲ್ರೆಡಿ ಆಗ್ತಾ ಇರೋದು, ಇದು ಒಂದು ಬೆಳವಣಿಗೆ. ಮತ್ತೆ ರೆಡಿ ಟು ಕುಕ್ ಅಂದ್ರೆ ಅಡಿಗೆಗೆ ಸಿದ್ಧಪಡಿಸುವಂತ ಮಾಂಸ ಮತ್ತೆ ಮೊಟ್ಟೆ ಸರಬರಾಜು, ಇದೆಲ್ಲದನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಪ್ರಮಾಣ ಆಗೋದನ್ನ ನಾವು ನೋಡಬಹುದು. ಅಂತಂದ್ರೆ ಬೆಳವಣಿಗೆಗೆ ಒಳ್ಳೆ ಅವಕಾಶಗಳಿದಾವೆ ಅಂತ ಹೇಳಿ ನಾವು ಅಂದ್ಕೋಬಹುದು. ಹೌದು, ವೈಜ್ಞಾನಿಕ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಡೀನ್ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ, ನನ್ನ ದೂರವಾಣಿ ಸಂಖ್ಯೆ 9448443279. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9448443279. ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಅಂತ ಅಂದ್ರೆ ಏನು, ಹೇಗೆ ಸಾಕ್ತಕ್ಕಂಥದ್ದು, ವೈಜ್ಞಾನಿಕ ಕೋಳಿ ಸಾಕಾಣಿಕೆಯನ್ನು ಅನುಸರಿಸಿದಾಗ ನಾವು ಹೇಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಓಆರ್ ನಟರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ.